ಐದು ಎಕರೆ ನೀರಾವರಿ ಒಂದ್ ಸೈಡ್ ಇದೆ, ಐದು ಎಕರೆ ಒಂದ್ ಸೈಡ್ ಇದೆ ಸರ್. ಅದಕ್ಕೆ ನೀರಾವರಿ ಇಲ್ಲ, ನೀರಾವರಿ ಇಲ್ಲ ಇಲ್ಲ ಸರ್. ಮಳೆ ಆಶ್ರಿತ, ಅದು ಮಳೆ ಆಶ್ರಿತ ಸರ್. ಮಳೆ ಆಶ್ರಿತ ಭೂಮಿ ಒಳಗಡೆಗೆ ಏನೇನು ಬೆಳೀತಾ ಇದ್ದಾರೆ? ತೊಗರಿ ಬಿತ್ತನೆ ಮಾಡ್ತೀವಿ ಸರ್, ತೊಗರಿ ಬೆಳಿತೀವಿ ಅಲ್ಲಿ. ತೊಗರಿ ಅಷ್ಟೇ ಬೆಳಿತೀವಿ ಸರ್ ಅಲ್ಲಿ. ಐದು ಎಕರೆ ಒಂದಲ್ಲಿ ತೊಗರಿ ಹಾಕ್ತಾರೆ. ಇಲ್ಲಿ ನೀರ್ ಇರ್ತಕ್ಕಂತ ಮುಂಕಟ್ ನಾವು ಎಳ್ಳು ಬೆಳೆ ಮಾಡ್ತೀವಿ ಸರ್. ಅದು ಎಳ್ಳು ಬೆಳೆ ಯಾವ ತರ ಮಾಡ್ತೀವಿ ಅಂತಂದ್ರೆ, ನಾವು ಡ್ರಿಪ್ ಮುಖಾಂತರ ಮಾಡ್ತೀವಿ. ಡ್ರಿಪ್ ಅಂದ್ರೆ 3 ಫೀಟಿಗೆ ಒಂದು ಚಕ್ಕುಂಡಿ ಲೆಕ್ಕ. ಮತ್ತೆ ಎಳ್ಳು ಅಷ್ಟೇನಾ ಇಲ್ಲಿ ಬೆಳೆಯೋದು? ನೀರಾವರಿ ಎಳ್ಳು ಮಾಡಿದ್ಮೇಲೆ ಮತ್ತೆ ನಂತರ ಮೆಕ್ಕೆಜೋಳ ಬೆಳಿತೀವಿ ಸರ್. ಮತ್ತೆ ಅದನ್ನ ತಕೊಂಡ್ಮ್ಯಾಗ ಅದಾದ್ಮೇಲೆ ಮತ್ತೆ ಎಳ್ಳು ತಕ್ಕಂದ್ಮ್ಯಾಗ ಮೆಕ್ಕೆಜೋಳ, ಮೆಕ್ಕೆಜೋಳ ಆದ್ಮೇಲೆ ಇದು ಅಲಸಂದಿ ಸರ್. ಅದನ್ನ ಮಾಡ್ತೀವಿ. 3 ವರ್ಷಕ್ಕೆ 3 ಬೆಳೆ ತಗೊಳ್ತೀವಿ. ತಗೊಂಡ್ ಸರ್ ನೀರಾವರಿ ಸರ್. ಅಲ್ಲಿ ವರ್ಷಕ್ಕೆ 2 ಬೆಳೆನಾ? ಎಲ್ಲ ಒಂದೇ ಬೆಳೆ ಸರ್ ಅಲ್ಲಿ. ಒಂದೇ ಒಂದೇ ಅಲ್ಲಿ ಮಳೆ ಆಶ್ರಿತದ ಮಳೆ ಆಶ್ರಿತ ಮಳೆ ಆಗುತ್ತಲ್ಲ ಸರ್. ಮುಂಕಟ್ ತೊಗರಿ ಹಾಕಿರ್ತೀವಿ ಮತ್ತೆ ಅಷ್ಟರಲ್ಲೇ ತೊಗರಿ ಬರ್ತದೆ. ಮತ್ತೆ ಅದನ್ನ ಒಳ್ಳೆ ನಾವು ಮಾಗಿ ಮಾಡಿ ಬಿಟ್ಬಿಡ್ತೀವಿ. ಮತ್ತೆ ಏನು ಬೆಳೆಯಲ್ಲ? ಏನು ಬೆಳೆಯಲ್ಲ ಸರ್. ಮಳೆ ಆಗೋದು ಬರೋದು 6 ತಿಂಗಳ ಹಿಂಗೆ ಆಗುತ್ತೆ ಸರ್. ತೊಗರಿ ಬೆರೆಯಕ ಮತ್ತೆ ಅಲ್ಲಿ ಇಲ್ಲ ಮಳೆನ ಇದಾಗ್ಬಿಡ್ತಾವೆ ಸರ್. ಇಲ್ಲಿ ಬರ್ತದೆ ಎರಡೇ ಬೆಳೆ ಬರಲ್ಲ ಅಲ್ಲಿ. ಸರ್ ಎಳ್ಳನ್ನು ಯಾಕೆ ಬೆಳೀತೀರ ನೀವು? ಎಳ್ಳಂದ್ರೆ ಸ್ವಲ್ಪ ಮುಂಕಟ್ ಇನ್ನ ಮಳೆಗಾಲ ಆಗಲ್ಲ ಮುಂತ ಉಗಾದಿ ಬರ್ತಾರೆ ಸರ್. ಉಗಾದಿ ಆದಗಡೆ ನಾವು ಎಳ್ಳು ಬೆಳೆ ಮಾಡ್ತೀವಿ ಸರ್. ಅಂದ್ರೆ ನಮ್ಗೆ ಮೆಕ್ಕೆಜೋಳ ಸಿಗ್ತದಲ್ಲ ಅಂತೇಳಿ ಫಸ್ಟಿಗೆ ಎಳ್ಳು ಮಾಡ್ಕೊಂಡು ಆಮೇಲೆ ಅದನ್ನ ತಕ್ಕೊಂಡು ಆಮೇಲೆ ನಾವು ಮೆಕ್ಕೆಜೋಳ ಮತ್ತೆ ಉಪಯೋಗ ಮಾಡ್ತೀವಿ ಸರ್. ಎಳ್ಳು ಲಾಭದಾಯಕವಾಗಿದೆಯೇನು? ಆಗ ಸರ್ ಎಳ್ಳು ಈಗ 10-11 ಸಾವಿರ ಕ್ವಿಂಟಲ್ ಸರ್. ಅದು ಎಳ್ಳು ಖರ್ಚು ಕಡಿಮೆ. 5 ಎಕರೆಗೂ ಎಳ್ಳು ಹಾಕ್ತೀವಿ. 5 ಎಕರೆಗೂ ಎಳ್ಳು ಹಾಕ್ತೀವಿ ಸರ್. ಅಂದ್ರೆ ಡ್ರಿಪ್ ಮುಖಾಂತರ ಮಾಡ್ತೀವಿ. ಚಕ್ಕುಂಟಿ ಲೆಕ್ಕ ಚಕ್ಕುಂಟಿ ಅದು ನೀರು ಡ್ರಿಪ್ ಎಳ್ದಿರ್ತೀವಿ ಸರ್. ಅದ್ರ ಒಂದು 4 ಗೇಟ್ ಆಲ್ ಮಾಡಿರ್ತೀವಿ, ದಿವಸ 2 ಗೇಟ್ ಓಡಿಸ್ತೀವಿ. ಯಾವ ತಿಂಗಳಲ್ಲಿ ಇದನ್ನ ಬಿತ್ತನೆ ಶುರು ಮಾಡೋದು? ನಾವು ಸರ ಇದು ಉಗಾದಿ ಆಗತ್ತಲ್ಲ ಸರ್. ಉಗಾದಿ ಒಂದ್ 8 ದಿನ ಮಳೆಗಾಲ ಕಲಿತಾವ್ರಿ ಅವಾಗ ಬಿತ್ಬಿಡ್ತೀವಿ. ಫಸ್ಟಿಗೆ ಇಟ್ಬಿಡ್ತೀವಿ, ಊರಿಸ್ತೀವಿ. ಒಟ್ಟು ಮುಂಗಾರು ಪೂರ್ವ ಮುಂಗಾರು ಆರಂಭದ ಹಂತದಲ್ಲಿ ಶುರು ಮಾಡ್ಬಿಡ್ತೀವಿ. ಹಾಂ, ಶುರು ಮಾಡ್ಬಿಡ್ತೀವಿ ಸರ್. ಊರಿಸ್ತೀವಿ ನಾವು. ಹ್ಞೂ ಸರ್. ಒಂದು ಎಳ್ಳನ್ನು ಊರಿಸ್ತೀರ? ಊರಿಸ್ತೀವಿ ಸರ್. ತುಂಬ ಡ್ರಿಪ್ಪು ಎಳ್ದು ಸರ್. ಟೈಮ್ ಹಿಡಿತೈತಲ್ವ? ಟೈಮ್ ಹಿಡಿತೈತೆ ಸರ್. ಅಂದ್ರೆ ಚೆನ್ನಾಗಿ ಬೆಳಿಬೋದು ಸರ್. ಹೊಲನು ಕೆಡಂಗಲ್ಲ. ಆ ಲೆಕ್ಕಕ್ಕೆ ನಾವು ಮಾಡಿರ್ತೀವಿ ಸರ್. ಅಂದ್ರೆ ಬೇಸಿಗೆ ಲಾಸ್ಟಿಗೆ ಅದೈತಲ್ಲ 3 ತಿಂಗಳದಾಗ ಬಂದ್ಬಿಡ್ಸ್ ಕಟಾವಿಡ್ತು ಸರ್. ಈಗ ಅಂದ್ರೆ ಬೇರೆ ಬೆಳೆಗಳ ಬಿತ್ತನೆ ತರ ಅಲ್ಲ ಇದು. ಅಲ್ಲ ಸರ್, ಬಿತ್ತನೆ ಅಲ್ಲ. ಬಿತ್ತಬೋದು ಸರ್, ಹೊರಹೋಗಕ್ಕೆ ಬಿತ್ತಾರ ಇದನ್ನ. ಅಂದ್ರೆ ನೀರಾವರಿ ಇಲ್ಲ, ಮಳೆ ಆಗಿರಂಗಲ್ಲ. ಮಳೆ ಆಗಲ್ಲ ಬಿಸ್ಕೊಂಡು ಏನ್ ಮಾಡಿ ಬಿತ್ತಿ ಅದನ್ನ ಊರಿಸಿ ನೀರು ಬಿಟ್ಬಿಡ್ತೀವಿ. ಡ್ರಿಪ್ ಮುಖಾಂತರ ನಾಟಿ ಬಿಡ್ತದೆ. 5 ಎಕರೆ ಊರಿಸ್ಬೇಕಲ್ರಿ ಟೈಮ್? ಆಗುತ್ತೆ ಸರ್. ಏನ್ ಊರಿಸ್ತಾರ ಸರ್? ಚಕ್ಕುಂಡಿ ಲೆಕ್ಕ 3 ಫೀಟಿಗೆ ಒಂದು ಅಂತರ ಇರುತ್ತೆ ಸರ್. ಊರಿಸ್ಬಿಡ್ತು ಸರ್. ಅದ್ರಾಗ ಬೀಜ ಹಾಕೋದು? ಬೀಜ ಹಾಕಿರ್ತೀವಿ ಸರ್. ಅಗಲ 3 ಫೀಟ್ ಇರ್ತೈತಿ ರೀ. ಮುದ್ದೆ ಡ್ರಿಪ್ ಹಾಕಿರ್ತೀವಿ. ಆ ತೂತ್ ಇರುತ್ತಲ್ಲ ಡ್ರಿಪ್ ಇಂದು, ಅಲ್ಲಿಂದ ಅಲ್ಲಿಂದ 2 ಕಾಳು ಹಾಕಿ ತೆಗಿಬಿಡ್ತಾರೆ ಸರ್. ಅದು 2-3 ದಿನ ನಾಟಿ ಬಿಡ್ತದೆ. ಎಳ್ಳು ಸಣ್ಣ ಬೀಜ? ಅದು ಸಣ್ಣ ಬೀಜ ಸರ್. ಅದರ ಉಸುಕಲ್ ಸಿಂಗಿತ್ತು ಸರ್. ಅಂದ್ರೆ ಜಾಸ್ತಿ ಉತ್ತಮ ಅಂತ ಹೇಳಿದ್ರೆ ಉಸುಕಲ್ ಸಿಂಗಿತ್ತೀವಿ. ಆ ಥರ ಮಾಡ್ಕೊಂಡು ಅದು ಊರಿಸ್ತೀವಿ ಸರ್. ಅದು ಸ್ವಲ್ಪ ಹಾಕದ್ರಾಗ ಸ್ವಲ್ಪ ಏನು ಹೆಚ್ಚು ಕಡಿಮೆ ಆತ, ನಾಳೆ ದೊಡ್ಡದಾಗ್ತಾರೆ ಸರ್. ಇಷ್ಟ ಆದ ಇಟ್ಟರೆ ಅದನ್ನ ಏನಂತ ಸ್ವಲ್ಪ ಕಿತ್ತು ಎರಡೆರಡು ಬಿಡ್ತವೆ. ಎರಡೇ ಗಿಡ ಕಿತ್ತಿಗೆ ಸರ್. ಕಿತ್ತಿ ಅದು 3 ತಿಂಗಳಿಂದ ಕಟಾವ್ ಬಿಡ್ತದೆ. ಅದನ್ನೆಲ್ಲ ಮತ್ತೆ ಗೂಡು ಕೊಯ್ದು ಒಂಥರ ಗೂಡು ಇಟ್ಟು ಕಾಲು ಗೂಡು ಇಡ್ತೀವಿ ಸರ್ ಹೊಲ್ದಾಗ. ಕುಂಟಿ ಹಸತ್ನ ಕುಂಟಿ ಹೊಡೆದಾಗ ಆನಂತರ ಇಟ್ಟು ಅದನ್ನ ಆಮೇಲೆ ನಾವು ಅದನ್ನ ಒಣಗಿದ ನಂತರ ಉದುರಿಸ್ತೀವಿ. ಬರ್ಕಾಕಿ ಉದುರಿಸ್ಬಿಡ್ತೀವಿ. ಒಂದೇ ಸಲ ಉದುರಿಸ್ಬೇಕು ಸರ್. ಅದನ್ನ ಹೆಂಗ್ ಉದುರಿಸ್ಬೇಕಂದ್ರೆ ಮಳಿ ಬರ್ತದಲ್ಲ ಸರ್, ಒಂದ್ಸಲ ಉದುರಿಸಿಟ್ಟನಂದ್ರ ಒಳ್ಳೆ ನಿರ್ಬೇಕಂದ್ರೆ ಇರ್ತೀನಿ ಸರ್. ಅವ ಏನಾಗ್ತದ, ಮಳಿ ಬಂದು ಉಳಿಕಿದ್ದ ಕಾಳು ಇರ್ತಲ್ಲ ಅದು ಉದುರಂಗಲ್ಲ. ಅದು ಮಳಿ ಬೇಕಾದಂಗೆ ಬರಲಿ, ಫಸ್ಟಿಗೆ ಏನಿರ್ತಲ್ಲ ಅವಾಗ ಒಂದೇ ಸಲ ಮಳಿ ಎಷ್ಟು ಬಂದ್ರೆ ಏನಾಗಲ್ಲ. ಅದು ಉರಿಸಿ ಮೇಲೆ ಮತ್ತೆ ಐತಲ್ಲ, ಉದುರಿಸಿ ಕಾಳದ್ರಾಗ ಇದ್ಮೇಲೆ ಮತ್ತೆ ಉದುರಂಗಲ್ಲ. ಅದನ್ನ ಕಾಳು ಫುಲ್ ಇರ್ತಲ್ಲ, ಅದ್ರ ನೀರು ಇಟ್ಬಿಡಂಗಲ್ಲ, ನೀರು ಕಡಿಬೇಕು. ಈಗ ಬೇರೆ ಬೆಳೆಯನ್ನ ಇದ್ ಮಾಡ್ದಂಗೆ, ಒಕ್ಕಲು ಮಾಡ್ದ ಒಕ್ಕಣೆ ಮಾಡ್ದಂಗೆ ಯಂತ್ರಗಳು ಬಂದಿಲ್ಲ ಇದಕ್ಕೆ. ಅಂದ್ರೆ ಎಳ್ಳನ್ನ ಕೈಯಿಂದನೇ ಮಾಡ್ಬೇಕಾದ ಅಂದ್ರೆ ಈಗ ಕೆಲವು ಮಿಷನ್ ಗಿಷನ್ ಇದು ಹೊಡೆದು ಅದು ಕೈಲಿಂದ ಕೊಯ್ದಬೇಕು. ಕೊಯ್ದು ಸೂಡು ಕಟ್ಬೇಕು, ಸೂಡು ಕಟ್ಟಿ ಕಾಲು ಕೂಡ ನಿಂದಿರಿಸಿ ಆಮೇಲೆ ಒಣಗಿ ಒಂದು 20 ದಿನ ಅಂತ ಒಣದ ಸರ. ಆಮೇಲೆ ಇದನ್ನು ನಾವು ಅದನ್ನ ಉದುರಿಸಬೇಕು ಸರ್. ಎಷ್ಟು ಬರುತ್ತೆ ಎಕರೆಗೆ? ಎಕರೆಗೆ 3 ಕ್ವಿಂಟಲ್ ಬರ್ತಾರ. 3 ಕ್ವಿಂಟಲ್ ಬರ್ತಾರ. ಎಕರೆಗೆ 3 ಕ್ವಿಂಟಲ್ ಡ್ರಿಪ್ ಮುಖಾಂತರ ಮಾಡ್ತಲ್ಲ ಸರ್. 3 ಕ್ವಿಂಟಲ್ ಬಂದೇ ಬರ್ತಾರ. ಹನಿ ನೀರಾವರಿ ನೀರು ಹರಿಸಲ್ಲ. ನೀವು 4 ಗೇಟ್ ಮಾಡಿರ್ತೀವಿ ನೀರು ಹರಿಸಂಗಲ್ಲ. ಮತ್ತೆ ಅದೇ ಗೇಟ್ಗಳು ಇರ್ತಾವ, ಅದೇ ಡ್ರಿಪ್ ಇರ್ತದಲ್ಲ, ಅದನ್ನ ತೊಕೊಂಡ ಮೇಲೆ ನಾವು ಅದನ್ನ ತೆಗೆದು ಹೊಲ ಸ್ವಚ್ಛತೆ ಮಾಡಿ ಅದೇ ಜಾಗಕ್ಕೆ ಮತ್ತೆ ಇದ್ರ ಮತ್ತೆ ಡ್ರಿಪ್ ಹೇಳಿದ್ರೆ ಮತ್ತೆ ಮೆಕ್ಕೆಜೋಳ ಕುದಿಸ್ತೇವೆ ಅಲ್ಲಿ ನಾವು. ಅದೇ ಜಾಗಕ್ಕೆ ಮತ್ತೆ ಅದೇ ಮತ್ತೆ ಅದೇ ನೀವರೇ ಮೆಕ್ಕೆಜೋಳ ಮಾಡ್ತೀವಿ ಸರ್. ಅದು ಎಕರೆಗೆ 30 ಕ್ವಿಂಟಲ್ ತನಕ ಬರ್ತದೆ ಸರ್. ಅದು ಮೆಕ್ಕೆಜೋಳ ಹನಿ ನೀರಾವರಿ ಆಗ್ಬಿಡ್ತಾರ ಸರ್. ಬೀಚ್ ಚಲೋತ್ನೆ ಕುಡಿತೈತಿ, ಹೊಲ ಮೇಲೆ ಗಾಳಿ ಆಡ್ತೈತಿ, ಒಳ್ಳೆ ಗೊಬ್ಬರ ಮತ್ತೆ ಹೊಲ ಕೆಡಂಗಲ್ಲ, ಸುತ್ತಲಿಂದ ಚಲೋ ಬರ್ತಾರ. ಈಗ ಎಕರೆಗೆ 3 ಕ್ವಿಂಟಲ್ ಎಳ್ಳು ಬೆಳಿತೀರ? 5 ಎಕರೆ ಬೆಳಿತೀರ? 5 ಎಕರೆ ಬೆಳಿತೀವಿ ಸರ್. 15 ಕ್ವಿಂಟಲ್ ಆಗುತ್ತೆ ಸರ್. ಒಂದು ಕ್ವಿಂಟಲ್ ರೇಟ್ ಅಲ್ಲ, ಏನ್ ರೇಟ್ ಇದೆ ಈ ವರ್ಷ? ಏನಾಗಿದೆ ಸರ್, ಸ್ವಲ್ಪ ದಾಟ್ ಯಾಕಂದ್ರೆ ಮಳೆಗಾಲ ಸ್ವಲ್ಪ ಮುಂಗಾರಿ ಮಳೆ ಜಾಸ್ತಿ ಆಗಲ್ಲ, ಅದು ಊದ ಮ್ಯಾಗ ಸ್ವಲ್ಪ ಮಳೆ ಕಡಿಮೆ ಆಗ ಸರ್, ಇಲ್ಲ ದಾಟ್ ಗಾಯ ಬಿಡ ಅದ್ರ ಸ್ವಲ್ಪ ದಾಟ್ ಗಾಯ ಸರ್, ಒಂದ್ 14-15 ಕ್ವಿಂಟಲ್ ಆಗುತ್ತೆ ಸರ್. ಅಲ್ಲ ಏನ್ ರೇಟ್ ಸಿಗುತ್ತೆ ಕ್ವಿಂಟಲ್? 11,000 ಐತೆ ಸರ್ ಆಲ್ರೆಡಿ. 11,000 ಇದೆ ಸರ್ ಈಗ ಮಾರ್ಕೆಟ್ನಲ್ಲಿ? 11,000 ಐತೆ. ಹೋದ್ರೆ ಸರ್ 18-20,000 ಮಾಡಿ ಸರ್. ಹೋದ್ರೆ ಸರ್ ಎಕರೆಗೆ ಒಂದು 33,000 ರೂಪಾಯಿ ಸರ್ ಆದಾಯ ಬರುತ್ತೆ. ಖರ್ಚು? ಖರ್ಚು ಸ್ವಲ್ಪ ಕಡಿಮೆ ಮಾಡಿ ಸರ್, ಒಂದು 20,000 ಬರ್ತದೆ ಸರ್. ಒಂದು ಎಕರೆ ಒಂದು 10,000. 10,000 ಖರ್ಚು ಕೊಯ್ಯೋದು? ಕೊಯ್ಯೋದು ಬಲ ಇದೆ ಸರ್, ಅದ್ರ ಕೊಯ್ಯೋದು ಸೂಡ್ ಕಟ್ಟೋದು ಅಲ್ಲಿಂದ ಆಳು ತಗೊಂತಾರೆ ಸರ್. ಅಲ್ಲೇ ಆಳು ತಗೊಂಡು ಗೊಬ್ಬರ ಸ್ವಲ್ಪ ಕಡಿಮೆ ರೀತಿಯಲ್ಲಿ ತಗೊಂತದೆ. ಕೊಯ್ಯೋದು ಕೊರ್ಯೋದು ಸ್ವಲ್ಪ ಆಳು ಜಾಸ್ತಿ ತಗೊಂಡು ಸರ್. ಎಕರೆಗೆ ಒಂದು 10,000 ಖರ್ಚು ಬರ್ತದ? ಒಂದು ಬೇಡ ಒಂದು 8,000 ಬರ್ತದೆ ಸರ್. ಬರ್ತದೆ 40,000 ಖರ್ಚು ಹೋಗಲಿ. ಹಾಂ ಬರ್ತದೆ ಸರ್. ಒಂದು 1,20,000 ಚಿತ್ರ ಉಳಿತದೆ ಬೆಳೆವು ಎಲ್ಲ ತುಟ್ಟಿತ್ತಲ್ಲ ಸರ್. ಒಂದು ಸರ್ ಎಷ್ಟು ತಿಂಗಳ ಅವಧಿ ಇದೆಲ್ಲ ಮುಗಿಯೋದು? 3 ತಿಂಗಳ ಸರ್. 3 ತಿಂಗಳ ಮಾರ್ಕೆಟ್ಗೆ ಹೋಗಿ ದುಡ್ಡು ಬರೋದು ಅಷ್ಟು ತಿಂಗಳು ಟೈಮ್ ಇರ್ತದೆ? 3-3 ತಿಂಗಳ ಮಾರ್ಕೆಟ್ಗೆ ದುಡ್ಡು ಬಂದ್ಬಿಡ್ತು ಸರ್. ಮೂರುವರೆ ತಿಂಗಳು ಬೇಡ, 4 ತಿಂಗಳು ಅನ್ಕೊಳ್ಳಿ. 4 ತಿಂಗಳು ಅನ್ಕೊಳ್ಳಿ. 3.5 ತಿಂಗಳ 120,000 ಸರ್. ಕಡಿಮೆ ಖರ್ಚು ಆಗುತ್ತೆ ಸರ್. ಮತ್ತೆ ನಮಗೆ ಅಪ್ಲಿಕೇಶನ್ ಕೊಡ್ತಾರೆ. ಎಳ್ಳು ನಿಮಗೆ ಲಾಭದಾಯಕ ಇದೆ? ಲಾಭದಾಯಕ ಸರ್. ಕಡಿಮೆ ಅವಧಿ ಅವಧಿಯಲ್ಲಿ ಸರ್. ಎಳ್ಳಲ್ಲಿ ಏನು ಸಮಸ್ಯೆಗಳು ಇರ್ತವೆ ಸರ್ ಎಳ್ಳಿನ ಬೆಳೆ ಬೆಳೆಯುವಾಗ? ಬೆಳೆಗಳಿಗೆ ಏನು ಸಮಸ್ಯೆ? ಹೂ ಕಾಯಿ ಕಟ್ಟುವಾಗ ಏನು ಸಮಸ್ಯೆ ಇರ್ತದೆ? ಅದು ಕಾಯಿ ಕಟ್ಟುವಾಗ ಏನು ಸಮಸ್ಯೆ ಬರ್ತದೆ ಸರ್, ಹೆಚ್ಚಿನ ರೀತಿಯಿಂದ ಮಳೆ ಆದಾಗ ಅದು ಏನು ಮಾಡ್ತೈತೆ ಅಂದ್ರೆ ಸ್ವಲ್ಪ ಜಾಸ್ತಿ ರೀತಿಯಿಂದ ಬೆಳೀತೈತೆ. ಅದು ಬೆಳೆದಾಗ ಕಾಯಿ ಅದನ್ನು ಸ್ವಲ್ಪ ನೀರು ಕಂಟ್ರೋಲ್ ಮಾಡ್ಬೇಕು. ಅದಕ್ಕೆ ಆ ಹೂವು ಮಗ್ಗಿ ಇರ್ತದ್ರಿ, ಅವು ಮಳೆ ಬಂದು ಏನು ಮಾಡ್ತದೆ ಮಗ್ಗಿ ನಿಂದ್ರಲ್ಲ, ಅದು ಹೂ ನಿಂದ್ರಲ್ಲ. ಹಂಗಾಗಿ ಅದೇನು ಮಾಡ್ತು ದಾಟ್ ಗಾಯ ಆಗ್ಬಿಡ್ತದೆ ಸರ್. ಆ ಮೂಮೆಂಟ್ನಾಗ ನಾವು ಏನು ಮಾಡ್ಬೇಕು, ಇಲ್ಲಿ ರೈತ ಸಂಪರ್ಕದಲ್ಲಿ ಯಾವುದೋ ಮಾಮೂಲಿ ಎಣ್ಣೆ ತೊಗೊಂಡು ಅದು ಸ್ವಲ್ಪ ಎಣ್ಣೆ ಕ್ರಮಣ ಮಾಡ್ಬೇಕು ಸರ್ ಹೂವಿನಾಗ, ಅಂದ್ರೆ ಅದು ಚೆನ್ನಾಗೆ ಆಗ್ತದೆ ಸರ್. ಇಲ್ಲಾಂದ್ರೆ ಹೂವು ಯಾವ ಹುಳ ಪಳ ಅಂತ ಇರ್ತಾರೆ ಸರ್, ಅದನ್ನ ಬಿಟ್ಟು ಕಟ್ಟಿ ಉದಿರ್ಬೋದು ಸರ್. ಅದು ಅಂದ್ರೆ ಅದಲ್ಲೇ ದುಂಡಾಗಿ ಗಂಟು ಕಟ್ಬಿಡ್ತು ಸರ್ ಕಾಯಿ, ಅದು ಗ್ಯಾಪ್ ಆಗ್ಬಿಡುತ್ತೆ ಅಲ್ಲಿ. ಹಂಗಾಗಿ ಅದು ಸಮಸ್ಯೆ ಅದು ಸ್ವಲ್ಪ ಏನು ನೋಡ್ಕೋಬೇಕು ಸರ್. ಅದಕ್ಕೆ ಎಳ್ಳಿನ ಗುಣಮಟ್ಟ ಚೆನ್ನಾಗಿ ಸಿಗ್ತದ? ಚೆನ್ನಾಗಿ ಸಿಗ್ತದೆ ಸರ್. ಅದು ಬೀಜ ಅದು ಎಳ್ಳಿನ? ಹಾಂ ಅದೇ. ಕೆಲವೊಮ್ಮೆ ಜೊಳ್ಳು ಜಾಸ್ತಿ ಬರ್ತವೆ, ಇದೆಲ್ಲ ಯಾಕೆ ಆಗ್ತವೆ? ಹಿಂಗೆ ಜೊಳ್ಳು ಜಾಸ್ತಿ ಯಾಕಾಗುತ್ತೆ ಸರ್, ಅವು ನೀರಿಂದು ಏನಾರ ಪ್ರಾಬ್ಲಮ್ ಆದಾಗ ಮಳೆ ಬಿತ್ತಾರ ಸರ್, ಆ ಥರ ಆದಾಗ ಜೋಳ ಹಾಕಿಸ್ತಾರ. ಈಗ ನಾವು ನೀರಾವರಿ ಹನಿ ನೀರಾವರಿ ಮಾಡ್ತೀವಲ್ಲ, ಹಾಗಾಗಿ ಅದು ನೀರು ನಾವು ಎಷ್ಟು ಕೊಡ್ಬೇಕು ಅಷ್ಟೇ ಕೊಟ್ಟಿರ್ತೀವಿ. ಜಾಸ್ತಿ ಕೊಟ್ಟರೆ ಮತ್ತೆ ಅದಾಗಲ್ಲ, ಕಾಯಿನ ಆಗಲ್ಲ. ಅದು ಲಿಮಿಟೆಡ್ ಕೊಡ್ಬೇಕು ಸರ್, 8 ದಿನ ಬಂದು ಕೊಡ್ಬೇಕು ಅಷ್ಟೇ. ನೀರು ಮಿತವಾಗಿರ್ಬೇಕು. ಹಾಂ, 8 ಮಳೆ ಆದ್ರೆ ಮತ್ತೆ ಅದು ಕೊಡ್ಬಾರ್ದು ಸರ್. ಮಳೆ ಏನಾದ್ರು ಜಾಸ್ತಿ ಆದ್ರೆ ಅದನ್ನು ನೀರು ಕೊಡ್ಬಾರ್ದು. ಕಡಿಮೆ ರೀತಿಯಲ್ಲಿ ನೀರು ಕೊಟ್ಕೊಂತ ಹೋಗ್ಬೇಕು. ಅಂದ್ರೆ ಬಾಡ ಮುಖಕ್ಕೆ ಬಂದಾಗ ಒಂದ್ಸರಿ ನೀರು ಬಿಡ್ಬೇಕು ಅಷ್ಟೇ. ಅತಿಯಾಗಿ ನೀರು ಬಿಟ್ಟನಂದ್ರೆ ಅದೇನು ಮಾಡ್ತೈತೆ ಅಂದ್ರೆ ಜಾಸ್ತಿ ಬೆಳೆದು ಅದು ಸುಮ್ಮನೆ ಗಂಟಾಗಿ ಅಲ್ಲಿ ಇದಾಗ್ಬಿಡ್ತು ಸರ್. ಜಾಸ್ತಿ ಇಳುವರಿ ಬರಲ್ಲ ಆ ಥರ ಸರ್. ಮುಂಗಾರು ಪೂರ್ವದಲ್ಲಿ ಇದನ್ನು ಬೆಳೆಯೋದು ಸೂಕ್ತ? ಹಾಂ ಸರ್. ಆಮೇಲೆ ಬೆಳೆದ್ರೆ ಚೆನ್ನಾಗಿ ಬರಲ್ಲ ಅಂತೀರ? ಬರಲ್ಲ ಸರ್. ಅದೊಂದು ತತ್ತಿ ಸರ್ ಅದಕ್ಕೆ ಮುಂಗಾರಿಗೆ. ಮುಂಗಾರಿಗೆ ಮಾಡ್ಬೇಕು ಸರ್. ನೆಕ್ಸ್ಟ್ ಮಾಡ್ಬೇಕು ಅಲ್ಲ ಬರಲ್ಲ. ಮಾರ್ಕೆಟಿಂಗ್ ಎಲ್ಲಿ ಕೊಡ್ತೀರ ನೀವು? ಮಾರ್ಕೆಟ್ ತಾವರಿಯಲ್ಲಿ ಕೊಡ್ತೀವಿ ಸರ್. ಖರೀದಿದಾರರು ಸರ್ APMC ಅಥವಾ ಬೇರೆ? APMC ಸರ್. APMC ಕೊಡ್ತೀವಿ. ಅಂದ್ರೆ ಅದರ ಬೆಲೆ ಏರುಪೇರು ಆಗುವ ಸಾಧ್ಯತೆಗಳು ಇರ್ತದ? ಇರ್ತದ ಸರ್. ಬೆಳೆ ಈಗ ಹೋದ್ರ ಸಲ ನಾವು 10,000 ಕೊಟ್ಬಿಟ್ಟು ಹಿಂದಗಡೆ 18,000 ತನ ಅದು. ಓ, ನಿಮ್ಗೆ 8,000 ಲಾಸ್? 8,000 ಲಾಸ್ ಅದು. ಆ ಥರ ಯಾಕಂದ್ರೆ ಮುಂಗಟ್ಟು ಏನೋ ಮಾರ್ಕೆಟ್ಗೆ ಮಾಲ್ ಬಂದಿರಂಗಲ್ಲ, ಪಂಪ್ಸೆಟ್ನ ಅಷ್ಟು ಹೋಗ್ಕೋಲ್ರಿ. ಅವ್ರು ಏನು ಮಾಡ್ತಾರೆ, ಒಂದೊಂದು ಯಾವ ಬಂದಿರಂಗಲ್ಲ ತಗೊಂಡು ಹಂಗೆ ಇಟ್ಕೊಂಡ್ಬಿಡ್ತಾರೆ. ಹೆಂಗೆ ಬಂದು ಮಾರ್ಕೆಟಲ್ಲಿ ಬೀಟ್ ಆಗಿರಂಗಲ್ಲ, ಅದು ಹಿಂದಗಡೆ ತಾವೆಲ್ಲ ಮಾಲ್ ಬಂದ್ಮೇಲೆ ಬೀಟ್ ಮಾಡ್ಕೊಂಡು ರೇಟ್ ಮಾಡ್ಕೊಂತಾರೆ. ಆ ಥರ ಮಾಡ್ತಾರೆ. ಅದೇ 19,000 ಮಾಡಿ ಸರ್ ಹೋದ್ರೆ ಸರ್. ನಾವು ಅದನ್ನ ಇಡಲಿಲ್ಲ, ಪಟ್ಟಿ ಮಿಷನ್ ಬಂದ್ಬಿಟ್ಟು. ಏನು ಸರ್ ಹಿಂಗೆ ಆಗ್ಬಿಡ್ತಾವೆ ಒಂದ್ಸರಿ? ನೀವು ನೀವು ಸ್ಟಾಕ್ ಮಾಡ್ಕೋಬೋದಲ್ವಾ? ಮಾಡ್ಕೋ ಸರ್. ಮತ್ತೆಲ್ಲ ಹಾಕ್ಬಿಟ್ಟಿರ್ತಾವ ರೈತರು, ಮತ್ತೆ ರೈತರು ಬೇಕಂದ್ರೆ ಇಟ್ಕೊಳಕ್ಕಾಗಲ್ಲ. ಮತ್ತೆಲ್ಲ ಖರ್ಚು ಇರ್ತಾವ, ಹಂಗಾಗಿ ನಾವು ಸೇವ ಕೊಟ್ಬಿಟ್ಟು ಮಾಡ್ತೀನಿ ಅಂದ್ಬಿಡ್ತು ಸರ್. ಅಲ್ಲ, ಬೇರೆ ಬೆಳೆಗಳ ಹಾಗೆ ಸ್ಟಾಕ್ ಮಾಡ್ಕೊಂಡ್ರೆ ಇಲ್ಲಿ ಅಂದ್ರೆ ಅದು ಕೆಟ್ಟ ಹೋಗುತ್ತೆ ಅನ್ನುವಂಥದ್ದು ಏನಿಲ್ಲ. ಎಳ್ಳು ಸ್ಟಾಕ್ ಮಾಡ್ಕೊಂಡ್ರೆ ಕೆಡ್ತದ? ಏ ಕೆಡ್ತಾರೆ ಜಾಸ್ತಿ. ಅದು ಎಣ್ಣೆ ಮೋಸ ಇದಾಗ್ಬಿಡ್ತು ಸರ್, ತೂಕ ಬರಲ್ಲ ಸರ್ ಅದು. ಅದೇ ಅವ್ರು ಏನ್ ಮಾಡ್ತಾರೆ, ಅದು ಯಾವ ಗುಳಿಗೆ ಅಂತ ಇಡ್ತಾರೆ ಅಂತ ಅವರು. ಅದೆಷ್ಟು ಇದು ಇಡ್ತಾರೆ ಸ್ಟಾಕ್ ಇಡ್ತಾರೆ ಅವರು, ನಮ್ಮಲ್ಲಿ ಇಡಕ್ಕ ನಾವು ಎಷ್ಟೊಂದು 5-10 ಕ್ವಿಂಟಲ್ ಯೂನಿಟ್ಗೆ ಏನಾದ್ರು ಸರ್ ಕೊಟ್ಕೊಂಡ್ಬಿಡ್ತೀವಿ ನಾವು. ಇಟ್ಟು ಸರ್ ಅಂದ್ರೆ ತುಂಬಾ ವೇರಿಯೇಷನ್ ಆಗ್ತದಲ್ಲ ಬೆಲೆ. ಪಟ್ಟಿ ಮುಗಿಸ್ಲಿಕ್ಕೆ ನಡೀತೈತ್ ಬಿಡು ಸರ್. ಅವ್ರೇನ್ ಪಟ್ಟಿ ಮುಗಿಸ್ಕೊಂಡು ಹೋಗಂತ ಅನ್ನಲ್ಲ, ನಾವು ಯಾವ ಅರ್ಥಿರ್ತಾವಲ್ಲ, ಹಂಗಾಗಿ ನಾವು ಪಟ್ಟಿ ಮುಗಿಸ್ಕೊಂಡ್ ಬಂದ್ಬಿಡ್ತೀವಿ. ಅಂದ್ರೆ ನಿಮ್ಗೆ ನಿರೀಕ್ಷೆ ಇರ್ತದ ಇಷ್ಟ ರೇಟ್ ಬರ್ಬೋದು ಅಂತ ಹೇಳಿ? ಅದು ಹೇಳಕ್ಕಾಗಲ್ಲ ಸರ್. ನಿರೀಕ್ಷೆ ಇರ ಮತ್ತೆ ಈಗ ಏರ್ಬೋದು ಇಳಿಬೋದು ಸರ್. ಮಾರ್ಕೆಟ್ ಅಲ್ಲ, ಡೌನ್ ಆದ್ರೆ ಆಗ್ಬೋದು, ಹೆಚ್ಚಾದ್ರೆ ಆಗ್ಬೋದು. ಅಂದ್ರೆ ಮಾರುಕಟ್ಟೆ ಒಬ್ಬರ ಕೈಯಲ್ಲಿದೆ ಅಂತ? ಹಾ, ಈಗ ಎಳ್ಳು ಒಂದ್ ರೀತಿಯಿಂದ ನೀವು ಹೇಳೋ ಪ್ರಕಾರ ಲಾಭದಾಯಕವಾಗಿರ್ತಕ್ಕಂಥ ಬೆಳೆ, ಒಬ್ಬ ಸಾಮಾನ್ಯ ರೈತರು ಕಡಿಮೆ ನೀರಿದೆ ಬೋರ್ಗಳಲ್ಲಿ ಅಂದ್ರು ಸಹಿತ ಇದನ್ನ ಹಾಕೊಂಡು ಯಾವುದೇ ಯಾವುದೇ ನಷ್ಟ ಇಲ್ಲದ ನಷ್ಟ ಇಲ್ಲ ಸರ್, ನಷ್ಟ ಇಲ್ಲ, ಖರ್ಚು ಕಡಿಮೆ 50 ಅಷ್ಟೇ ಸ್ವಲ್ಪ ಖರ್ಚು ಸರ್, ಅದು 50 ಅಷ್ಟೇ ಖರ್ಚು, ಬೇರೆ ಖರ್ಚು ಏನಿಲ್ಲ. ಎಳ್ಳು ನಿಮ್ಮ ಮನೆಗೂ ಬಳಕೆ ಮಾಡಿ? ಮನೆಗೂ ಬಳಕೆ ಮಾಡ್ಕೊಂತೀವಿ, ಅದನ್ನ ಮುಗಿಸ್ಕೊಂಡಿರ್ತೀವಿ ಮತ್ತೆ ನಾವು ಅದೇ ಬೀಜನ ಮತ್ತೆ ಮುಂದುವರ್ಸ ಹಾಕ್ತೀವಿ ನಾವು. ಬೀಜ ನೀವೇನು ಹೊರಗಡೆಯಿಂದ ತರಲ್ಲ ಸರ್, ನಮ್ಮ ಬೀಜ 8 ಇನಿಂಗ್ ಹೇಳಿರ್ತಾವ, ಅದು 8 ಇನಿಂಗ್ ಹೇಳೋದನ್ನ ಹಾಕ್ಬೇಕು, ಅಂದ್ರೆ ಸ್ವಲ್ಪ ಚಲೋ ಇಳುವರಿ ಬರ್ತದೆ ಸರ್. ಅದು 4 ಇನಿಂಗ್ ಇರ್ತಾವ, ಅದನ್ನ ಹಾಕ್ಬಾರ್ದು, 8 ಇನಿಂಗ್ ಅಂತ 8 ಇನಿಂಗ್ ಅದನ್ನ ಹಾಕ್ಬೇಕು ಸರ್. ಹೆಂಗೆ ಅದು? ಅದು 8 ಮುಖ ಇರ್ಬೋದು ಸರ್, ಅದ್ರ ಮೇಲ್ಗಡೆ ಸ್ವಲ್ಪ ಕಾಳು ಜಾಸ್ತಿ ಇರ್ತಾವ ಒಂದೇ ಗಿಡದಲ್ಲಿ ಅಂದ್ರೆ, ಅದ ಒಂದು ಗುಡ್ಡಿ ಇರ್ತಲ್ಲ ಆ ಗುಡ್ಡೆ ಕಾಳು ಜಾಸ್ತಿ ಇರ್ತಾವ, 4 ಇನಿಂಗ್ ಸ್ವಲ್ಪ ಕಡಿಮೆ ಕಾಳು ಇರ್ತಾವ, ಗುಡ್ಡಿ ಜಾಸ್ತಿ. ನೀವು 8 ಇನಿಂಗ್ ಇದ್ರೆ ಮಾತ್ರ ಬಿತ್ತನೆಗೆ ಯೋಗ್ಯ? ಯೋಗ್ಯ ಸರ್, ಗಿಡ ಹಾಕ ಸರ್. ಎಳ್ಳಿಗೆ ಅಂದ್ರೆ ಯಾವುದೇ ತುಂಬಾ ದೊಡ್ಡ ಕಾಡುವಂತಹ ಲಾಸ್ ಆಗುವಂತಹ ಕಾಯಿಲೆಗಳು ರೋಗ ರುಜಿನಗಳು ಇಲ್ಲ? ಅವು ಲಾಸ್ ಹೆಂಗಾಗ್ತಂದ್ರೆ ಉದುರ್ಸಿಡ್ತು ನೋಡ್ರಿ, ಅವಾಗ ಏನಾರ ಮಳೆ ಇದೆ ಅಂತಂದ್ರೆ ಅವು ಲಾಸ್ ಆಗ್ತದೆ, ಲಾಸ್ ಆಗ್ತದೆ. ಉದುರ್ಸ್ಲಾರ್ದು ಹಂಗೆ ಬಿಟ್ರೆ ಏನು ಲಾಸ್ ಆಗಲ್ಲ, ಉದುರಿಸಿ ಅರ್ಧಮರ್ಧ ಉದುರಿಸಿ ಹಸಿರಲ್ಲಿ ಉದುರಿಸಿ, ಯಾರು ಅಕ್ಕಂಡ್ ಹೋಯ್ತಾರ ಅದು ಹೋಯ್ತಾರ ಅಂತ ಪಡ ಪಡ ಉದುರಿಸಿ ಅರ್ಧಮರ್ಧ ಮಾಡಿ ಅರ್ಧ ಕಾಳು ಅದ್ರಾಗ ಇರ್ತಾವ, ಅರ್ಧ ಕಾಳು ಇರ್ತಾವ ನೋಡು, ಅವಾಗ ಉದುರಿಸಿ ಏನಾರ ಮೇಲೆ ಮಳೆ ಬಂತಂದ್ರೆ ಒಂದು ಕಾಳು ಬರಲ್ಲ, ಬೆಳೆಯುವಾಗ ಏನು ಸಮಸ್ಯೆ ಇಲ್ಲ, ಅದೇನು ಸಮಸ್ಯೆ ಇಲ್ಲ. ಅವಾಗ ಉದುರ್ಸೋದಾಗ ಬಿಸಿ ಪಕ್ಕ ಮಣಿದಾಗ ಉದುರಿಸಬೇಕು ಕಷ್ಟ, ಅದು ಎಷ್ಟು ದಿನ ಬೆಳಿ ಬರ್ಲಿ ಉದುರ್ಸ್ಲಾರ ಮುಂಚೆ, ಬಿಸಿಲು ಇದ್ದಷ್ಟು ಒಳ್ಳೆಯದು, ಬಿಸಿಲು ಇದ್ದಂದ್ರೆ ಒಳ್ಳೇದು, ಭಾರಿ ಒಳ್ಳೇದು. ಬಟ್ ಅವಾಗೆಲ್ಲ ಸ್ವಲ್ಪ ಮುಂಗಾರು ಮಳೆ ಜೋರು ಇರ್ತದೆ, ಜೋರದ ಸರ್ ಜೋರುತ್ತೆ, ಆಗ ಸ್ವಲ್ಪ ನೋಡಿ ಉದುರಿಸಬೇಕು ಅಷ್ಟೇ. ಹಿಂಗಾರಿಗೆ ಇದು ಒಳ್ಳೇದಲ್ವಾ? ಹಿಂಗಾರಿ ಮತ್ತೆ ಬಿತ್ತನೆ ಮಾಡಿದ್ರೆ ಅಷ್ಟಿದ್ದು ಬರಲ್ಲ, ಬರ್ತದೆ, ಪ್ರಯತ್ನ ಮಾಡಿದ್ರೆ, ಪ್ರಯತ್ನ ಮಾಡಿದ್ರು ಆದ್ರೆ ಕಡಿಮೆ, ಈಗ ಏನಾಗ್ತದಲ್ಲ ಇಳುವರಿ, ಇಳುವರಿ ಕಡಿಮೆ ಆಗ್ತಂತ, ಇಳುವರಿ ಕಮ್ಮಿ ಆಗಿದ್ರೆ ಮುಂದೆ ಬಂದ್ಬಿಡ್ತಾವ, ಮುಂಗಾರಿನೇ ಚಲೋ ಆಗುತ್ತೆ. ಈ ಬೆಳೆಯ ನಂತರ ನೀವು ಮೆಕ್ಕೆಜೋಳ ಬೆಳಿತೀರಿ? ಇದು ಮುಗಿದ್ಮೇಲೆ ಮೆಕ್ಕೆಜೋಳ ಅದೇ ಡ್ರಿಪ್ಗೆ ಮತ್ತೆ ಒಳ್ಳಿ ಹೊಲ ಸ್ವಚ್ಛತೆ ಮಾಡಿ ಕೋಲಿ ಪಾಲಿ ಎಲ್ಲ ಆರಿಸ್ಕೊಂಡು ಅದಕ್ಕೆಲ್ಲ ಆದ ಮಾಡಿ ಮತ್ತೆ ನಾವು ಮೆಕ್ಕೆಜೋಳ ಉಸ್ಬಿಡ್ತೀವಿ ಅದೇ ಡ್ರಿಪ್ಗೆ. ಗ್ಯಾಪ್ ಬಿಟ್ಕೊಂತಾರ? ಗ್ಯಾಪ್ ಮುಗಿಸ್ಬಿಟ್ಟು ಅಂತ ಇರುತ್ತೆ ಅಲ್ಲಲ್ಲ, ಅಂದ್ರೆ ಎಳ್ಳು ತೆಗೆದ ಮೇಲೆ ಮೆಕ್ಕೆಜೋಳ ಬಿತ್ತನೆ ಮಾಡೋದಕ್ಕೆ ದಿನಗಳು ಒಂದು 20 ದಿನ ರೆಡಿ ಮಾಡಿ ಇಟ್ಬಿಡ್ತೀವಿ, ರೆಡಿ ಮಾಡ್ಕೊ, ರೆಡಿ ಮಾಡಿ 20 ದಿನ ನಾವು ರೆಡಿ ಮಾಡಿವಲ್ಲ, ಈಗೆಲ್ಲ ಟ್ಯಾಕ್ಟರ್ಗಳು ಬಂದವ ಸರ್, ಎಲ್ಲ ಪಟ್ಟಿ ಪಟ್ಟಿ ಮಾಡ್ಬಿಡ್ತಾವ, ಕೂಲಾಳ ನಮ್ ತಗ ಆಟ ಮಾಡ್ಕೊಂಡಿ, ಕೂಲಾಳ ನಮ್ ತಗ ರೆಡಿ ಇರ್ತಾವ, ತಟ ಪಟ ಮಾಡಿ ಬೀಸ್ಬಿಡ್ತೀವಿ ಸರ್ ನಾವು. ಎಕರೆಗೆ ನೀವು ಇಟ್ಬಿಡ್ತೀವಿ ಸರ್, ಡಿಪ್ಮಿಕ್ಕ ಇಟ್ಕೊಳ್ತೀವಿ, ದಿವಸ 2 ಗಂಟೆ ಅಲ್ಲಿ, ಅದಕ್ಕೆ ಜಾಸ್ತಿ ನೀರು ಬೇಕಾಗ ಮೆಕ್ಕೆಜೋಳ, ನೀರು ಜಾಸ್ತಿ ಬೇಕಾಗ್ತದೆ. ಮೆಕ್ಕೆಜೋಳಕ್ಕೆ ನಿಮ್ಮಲ್ಲಿ ಏನು ಸಮಸ್ಯೆಗಳು ಇಲ್ಲಿ? ಅದಕ್ಕೆ ಸಮಸ್ಯೆ ಏನು ಬರ್ತದೆ ಸರ್, ಅದನ್ನ ಇಟ್ಟ ಮ್ಯಾಗ 15-20 ದಿನ ಆದಾಗ ಅದಕ್ಕೆ ಏನು ಮಾಡ್ತದೆ, ಸುಳಿ ಬರ್ತದೆ ಸರ್, ಅದಕ್ಕೆ ಸುಳಿ ಒಳಗೆ ಸುಳಿ ಹುಳ ಬರ್ತೀರಿ, ಅದಕ್ಕೆ ಏನು ಮಾಡ್ಬೇಕ್ರಿ, ಅದು ಎಣ್ಣೆ ಹೊಡೆದ ಮಗನ ಸಾಯಂಗ್ರೆ ಅದು ಗುಳಿಗಿಸಿರ್ತೀರಿ ಪಟೇಲ್ ಅಂತೇಳಿ, ಆ ಗುಳಿಗೆ ಹಾಕಿದ್ರೆ ಮಾತ್ರ ಮಗಂದು ಒಂದು ಚೀಲ ಗೊಬ್ಬರ ಹಾಕಿದಂಗೆ ಇರುತ್ತೆ, 2 ಸಲ ಹಾಕಿದ್ರೆ ಅವ್ರು ಬೆಳಿ ಬಂತಂತ ಹಾಕ್ತಾರೆ, 2 ಸಲ ಹಾಕ್ಬೇಕು ಸರ್, 1 ಸಲ ಹಾಕಿದಾಗ ಇಷ್ಟು ಬಂದ್ಬಿಡ್ತಾರೆ, ಇನ್ನೂ ಇಷ್ಟು ಬಂದಾಗ ಇನ್ನೊಂದು ಸಲ ಹಾಕ್ಬೇಕು, ಅವ್ರು ಫಸ್ಟ್ ಕ್ಲಾಸ್ ಬಂದ್ಬಿಡ್ತು ಕಲಾಸ ಗೊಬ್ಬರ ಹಾಕಿ ನೀರು ಕಟ್ಟಿದ್ರು ಅಷ್ಟೇ ಅವ್ರ ಕಾಜಿ. ಎಕರೆಗೆ ಎಷ್ಟು ಕ್ವಿಂಟಲ್ ಸಿಗುತ್ತೆ ಮೆಕ್ಕೆಜೋಳ? ಅದು ಒಂದು 20 ಕ್ವಿಂಟಲ್ ಬರುತ್ತೆ ಸರ್ ಎಕರೆಗೆ, ಎಕರೆಗೆ 20 ಕ್ವಿಂಟಲ್ ಬರುತ್ತೆ. ರೇಟ್ ಏನು ಸಿಗುತ್ತೆ? ಅದು 2,000-2,250 ಈ ಥರ ಸಿಗುತ್ತೆ. 20-20 ಕ್ವಿಂಟಲ್ ಅಂದ್ರೆ ಬೆಳಿತೀವಿ ನೋಡಿ ಸರ್ ನಾವು, ಎಕರೆಗೆ 20. ಎಕರೆಗೆ ಏನಿಲ್ಲ ಅಂದ್ರೆ ಸಹಿತ ಒಂದು 40,000 ಆದಾಯ ಬರುತ್ತೆ ಸರ್, ಒಂದು 2 ಲಕ್ಷ ರೂಪಾಯಿ 5 ಎಕರೆಗೆ ಆಗುತ್ತೆ ಸರ್, 2 ಲಕ್ಷ ಆಗ್ತದೆ, 2 ಲಕ್ಷ ಬೆಳಿತೀವಿ, 2 ಲಕ್ಷ ಮೆಕ್ಕೆಜೋಳ, 1 ಲಕ್ಷ ಎಳ್ಳಿಂದು, ಒಂದು 3 ಲಕ್ಷ ರೂಪಾಯಿ 2 ಬೆಳೆಗಳಿಗೆ ತಗೊಳ್ತೀವಿ ಸರ್. ಮುಂಗಾರು ಪೂರ್ವ, ಮುಂಗಾರು ಪೂರ್ವ, ಮುಂಗಾರು 2 ಬೆಳೆ. ಈ ಮೆಕ್ಕೆಜೋಳದ ನಂತರ ಮತ್ತೆ ಬಿತ್ತನೆ ಮಾಡ್ತಾರೆ ಬೇರೆ? ದೌಡ ಬಂತಂದ್ರೆ ಸ್ವಲ್ಪ ಬಾಳ ಮಾಡವ್ರಿ, ಹಲಸಂದಿ ಮಾಡ್ಕೊಂಡಿರ್ತೀವಿ, 1 ಎಕರೆ ಶೇಂಗಾ ಹಾಕಿಂದಿರ್ತೀರಿ, ಎತ್ತಿಗೆ ಸಪೋರ್ಟ್ ದನಕರುಗಳಿಗೆ ಮೇವು ಆಗ್ತದೆ. ಹಲಸಂದಿ ಶೇಂಗಾ ಸ್ವಲ್ಪ ಹಲಸಂದಿ ಬಾಳ ಹಾಕೊಂಡ್ರೆ 1 ಎಕರೆ ಹಾಕ್ತೀವಿ, 1 ಎಕರೆ ಹಾಕ್ತೀವಿ ಅಷ್ಟೇ ಶೇಂಗಾ. ನೀವು ಎಳ್ಳು ಬೆಳಿತೀರಿ ಅಂದ್ರಲ್ಲ ಆರಂಭದಲ್ಲಿ, ಅದನ್ನ ಮಿಶ್ರ ಬೆಳೆಯಾಗಿ ಏನಾದ್ರು ಬೆಳಿತಾರ? ಬರೀ ಎಳ್ಳು ಅಷ್ಟೇ? ಎಳ್ಳು ಅಷ್ಟೇ ಸರ್, ಏನ್ ಮಾಡಕ್ಕಲ್ಲ, ಅಲ್ಲಿ ಹೊರವಲ್ದಾಗ ಮಾಡ್ತಾರ್ರಿ, ಕೆಲವು ಮಿಶ್ರ ಬೆಳೆಯಲ್ಲ ಬೆಳಿತಾರೆ, ಅದ್ರಲ್ಲಿ ಬೆಳಿತಾರೆ ಸಜ್ಜೆ ಜೊತೆಗೆ ಬೆಳಿತಾರೆ, ಒಂದ್ಸಲ 2 ಸಲ ಎಳ್ಳಾದ್ರೆ ಒಂದ್ಸಲ ತೊಗರಿ ಹಾಕಿರ್ತಾರ, ಇಲ್ಲ ಸಜ್ಜೆ ಹಾಕಿರ್ತಾರ, ಅದ್ರ ಮಾಡ್ತಾರ. ಈ ತರ ನಾವೇನ ಆ ತರ ಹೊರವಲ್ದಾಗ ಏನ್ ಮಾಡಿರಿ, ಬರೀ ತೊಗರಿನ ಹಾಕಿರಿ ಸರ್, ಹೊರವಲ್ದ 5 ಎಕರೆ ತೊಗರಿನ ಐತ್ರಿ, ಈಗ ಅಲ್ಲಿ ಇಷ್ಟ ಹತ್ರ ಐತ್ರಿ ತೊಗರಿ. ಮೆಕ್ಕೆಜೋಳಕ್ಕೆ ಮಾರ್ಕೆಟ್ ನಿಮ್ಗೆ ಎಲ್ಲಿ? ತಾವರಗಿರಿ ಸರ್, ತಾವರಗಿರಿ, ತಾವರಗಿರಿ ನಿಮ್ಗೆ ಹತ್ರ ಆಗ್ತದೆ. ಹಾಂ, ತಾವರಗಿರಿ ಹತ್ರ, ಕನೀರ ಹತ್ರ ಅಂದ್ರೆ ಕನೀರಲ್ಲಿ ಖರೀದಾರ ಕಡಿಮೆ ಅದಾರ ರೀ, ತಾವರಗಿರ ಖರೀದಾರ ಅದರ, ಸ್ವಲ್ಪ ರೇಟ್ ಜಾಸ್ತಿ ಆಗತ್ತೆ ಅಲ್ಲಿ. ಇವ್ರಂದ್ರೆ ಇವರೇ ಇದೇ ಮಾಲನ ಖರೀದಿ ಇವ್ರು ತವರೇ ಇರ್ತಾರ ಅವ್ರ ದಲ್ಲರ ಈ ಕನಿಗಿರಿ ದಲ್ಲರದಾರಲ್ಲ ಈ ಸ್ವಲ್ಪ ದೊಡ್ಡ ದೊಡ್ಡ ಖರೀತಾರ ಅದಾರ ಸ್ವಲ್ಪ ಜಂಪ್ ಆಗ ರೇಟ್ ಇಲ್ಲಿ ಈ ಸ್ವಲ್ಪ ಕಡಿಮೆ ಆಗ್ತದೆ ರೇಟ್ ಇವ್ರ ಮಾಲನ ಅವ್ರು ತಗೊಂತಾರ ಸರ್ ಕನಿಗಿರಿಯವ್ರ ಮಾಲ ಅವ್ರು ತಗೊಂತಾರ ಸರ್ ಹಂಗಾಗಿ ನಾವು ರೈತರು ಏನಾದ್ರೂ ಸಾಲ ಪಾಲ ಮಾಡಿ ಇಲ್ಲೇ ಕನಿಗಿರಿ ಹಾಕ್ತೀವ್ರಿ ಅವ್ರ ಹತ್ರ ಸಾಲ ಎಲ್ಲ ಮಾಡಿದ್ರೆ ಮತ್ತೆ ಇಲ್ಲಾಂದ್ರೆ ನಾವು ತಾವೇ ಹಾಕಿ ಬರ್ತೀವಿ ಸರ್ ರೈತರು ಇವತ್ತು ಸಾಲ ಮಾಡೋ ಪರಿಸ್ಥಿತಿಯಲ್ಲಿ ಇದಾರೆ ಅದರ ಸರ್ ಮಾಡ್ತಾರೆ ನಾವು ಸರ್ ಇಲ್ಲ ಡ್ಯಾಂಗಲ್ ಸರ್ ಮತ್ತೆ ರೈತರು ರೈತರು ಮತ್ತೆ ಸಾಲ ಮಾಡ್ಲೇಬೇಕು ಸರ್ ಮತ್ತೆ ಅವ್ರ ಹತ್ರ ಇಸ್ಕೊಂಡ್ಬಂದಿರ್ತೀವಿ ಮತ್ತೆ ಒಳ್ಳೆ ಅವ್ರ ಮಾಲದಾಗ ಹಾಕಿದಾಗ ಮತ್ತೆ ಅವ್ರು ಮುರ್ಕೊಂತಾರ ಮತ್ತೆ ಬಂದು ದುಡ್ಡು ಕೊಡ್ತಾರ ಇಲ್ಲಾಂದ್ರೆ ಸರಿ ಅಂತ ಬಂದು ಹೇಳ್ತಾರ ಹಾಗೆ ಇಲ್ಲ ಸರ್ ಮಾಡ್ತಾರೆ ಸರ್ ಮತ್ತೆ ರೈತರು ಸಾಲ ಹೆಚ್ಚಾಗಿ ಮಾಡೋದು ಬೀಜಕ್ಕೆ ಗೊಬ್ಬರಕ್ಕೆ ಹ್ಞೂ ಸರ್ ಮೇಜರ್ ಆಗಿ ಹಾಂ ಬೀಜ ಗೊಬ್ಬರಕ್ಕೆ ಮತ್ತೆ ಸ್ವಲ್ಪ ಲೇಬರಿಗೆ ಬೇಕಾಗ್ತದೆ ಸರ್ ಈಗ 200 ರೂಪಾಯಿಗೆ ಒಂದು ಕೂಲಿ ಆಳದವ ಮತ್ತೆ ಇವೆಲ್ಲ ಬೇಕಲ್ಲ ಸರ್ ಈಗ ಈಗಿನ ಕೂಲಿ ಆಳಂಗಂದ್ರೆ ಸ್ವಲ್ಪ ಜಾಸ್ತಿ ಕೆಲಸ ಮಾಡಲ್ಲ ನೀವು ಸಾಲ ಮಾಡ್ಕೊಳ್ತೀವಿ ಸಾಲ ಎಲ್ಲ ಯಾವಾಗಲ್ಲ ಸರ್ ಸಾಲ ಮಾಡಲೇಬೇಕಾಗ್ತದೆ ಸರ್ ಅಷ್ಟು ಮಾಮೂಲು ಸರ್ ಸಾಲ ಮಾಡಬೇಕು ಮತ್ತೆ ಅದನ್ನ ಅರಿಬೇಕು ಒಂದು ಜೀವನ ಮತ್ತೆ ಯಾವ್ದಾದ್ರು ಮಾಡ್ಕೊಂಡು ಜೀವನ ಸಾಕು ಸರ್ ಈ ರೀತಿ ಹಣಕಾಸಿನ ನೆರವನ್ನು ಕೊಡೋದು ಈಗ ಕೆಲವು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿರ್ತವೆ ಸೊಸೈಟಿ ಅಂತ ಹೇಳಿ ಸೊಸೈಟಿ ಸರ್ ಅಂತಲ್ಲಿ ತಗೊಳ್ತಿರೋ ಖಾಸಗಿ ವ್ಯಕ್ತಿಗಳ ಹತ್ರ ತಗೊಳ್ತಿರೋ ಹೇಗೆ ಈಗ ನಾವು ಸೊಸೈಟಿ ಸಾಲ ಮಾಡ್ಕೊಂಡ್ವಿ ಸರ್ ಅಲ್ಲಿ ಮಾಡಿವಿ ಅಂದ್ರೆ ಅದು ಮತ್ತೆ ಖರ್ಚು ಮನೆ ಇವ್ರ ಸಾಲಕ್ಕೆ ಹುಡುಗರಿಗೆ ಸಾಲಿಗೆ ಅದು ಖರ್ಚಾಗ್ಬಿಟ್ಟಿರ್ತೈತೆ ದುಡ್ಡು ಇರಲ್ಲ ಮಾತ್ರ ಇವೇನಂತ ಖಾಸಗಿ ಸಾಲನ ಮಾಡ್ಕೊಂಡು ಮತ್ತೆ ನಡೆಸ್ತೀವಿ ಸರ್ ದಲ್ಲಂಗಡೆ ಸರ್ಕಾರದ ಅನುದಾನಗಳು ನಿಮಗೆ ಸಹಾಯಕ್ಕಾಗಲ್ವಾ ಬರ್ತಾವ ಸರ್ ಮತ್ತೆ ಅವು 200 ರೂಪಾಯಿ ಮತ್ತೆ 3 ದೇವ್ರು ಹಾಕ್ತಾರೆ ಮತ್ತೆ ಅವು ಏನೋ ಮಾಡ್ತೀವಿ ಸರ್ ಅವ್ರು ಬರ್ತಾವ ಸರ್ ಏನು ಸರ್ ನಮಗೆ ಮತ್ತೆ ಖರ್ಚು ಅರ್ಥ ನಡೀತಿತ್ರಿ ಏನೋ ಮಾಡ್ತೀರ ಜೀವನ ಒಳ್ಳೇದು ಈಗ ಕೊನೆಯದಾಗಿ ಒಬ್ಬ ಸಾಮಾನ್ಯ ರೈತರು ಅಂದರೆ ಒಂದು ಸಾಮಾನ್ಯ ಕುಟುಂಬದ ಯುವಕರು ಒಂದು ಕಡೆಗೆ ಎಲ್ಲೋ ಉದ್ಯೋಗವನ್ನು ಹುಡುಕಾಡಿಕೊಂಡು ಎಲ್ಲೋ ಫ್ಯಾಕ್ಟ್ರಿಗಳಿಗೆ ಬೆಂಗಳೂರು ಇಂಥಲ್ಲೆಲ್ಲ ಹೋಗ್ತಾ ಇರ್ತಾರೆ ನಿಮ್ಮ ಅನುಭವದ ಪ್ರಕಾರ ಹೇಳಿ ಅಂಥ ಹುಡುಗರು ಯುವಕರು ತಮ್ಮ ತಮ್ಮ ಭೂಮಿಯಲ್ಲಿ ಸ್ವಲ್ಪ ಶಿಸ್ತುಬದ್ಧವಾಗಿ ಕೃಷಿ ಮಾಡ್ಕೊಂಡು ಜೀವನ ಮಾಡ್ಲಿಕ್ಕೆ ಸಾಧ್ಯತೆ ಇದೆಯಾ ಮಾಡ್ಬೋದು ಸರ್ ಕೃಷಿ ಮಾಡ್ಕೊಂಡು ಜೀವನ ಮಾಡ್ಬೋದು ಈಗಿನ ಹುಡುಗರು ಏನಂತಾರೆ ದುಡಿಯೋವಲ್ಲ ಈಗ ಈಗ ಅಂತಲ್ಲಿ ಫ್ಯಾಕ್ಟ್ರಿಗೆ ಹೋದೆ ಅಲ್ಲಿ ಹೋದೆ ಇಂಥವಲ್ಲ ಇಂಥವ್ ಜಾಸ್ತಿ ರೀ ಈಗ ನಮ್ಮ ಹುಡುಗರು ಅಂದ್ರೆ ಈಗ ಓದಾಕತ್ತೇವ್ರಿ ನಮ್ಮ ಅಂದ್ರೆ ಯಾವ ದುಡಿಯೋವಲ್ಲ ನಾವೇ ಏನು ಅಂತಂದ್ರೆ ದುಡ್ದು ನಮ್ಮ ಸಂಸಾರ ಸಾಕ್ತದೆ ಸರ್ ಒಂದ ಕೃಷಿ ಮಾಡಿದ್ರೆ ನಮ್ಮ ಸಂಸಾರ ಸಾಕ್ತು ಸರ್ ನಮ್ಮಪ್ಪನ ಕಾಲದಿಂದ ಅದೇ ಶಿಶಿನ ನಮ್ಗೆ ಈಗಾದ್ರೂ ಅದೇ ಕೃಷಿ ಸರ್ ಒಳ್ಳೇದು ಮೆಹಬೂಬ್ ಸಾಬ್ ಅವರೇ ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ತಾವು ಭಾಗವಹಿಸಿ ತಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಂಡಿದ್ರಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಇದುವರೆಗೂ ಕೃಷಿ ಅನುಭವ ಈ ಕುರಿತು ಶ್ರೀ ಮೆಹಬೂಬ್ ಸಾಬ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶನವನ್ನು ನಡೆಸಿಕೊಟ್ಟವರು ಸೋಮೇಶ್ ಉಪ್ಪಾರ್ ಈಗ ರೈತರಿಗೆ ಸಲಹೆ ಎಲ್ಲ ಶ್ರೋತೃಗಳಿಗೂ ನಮಸ್ಕಾರ ನಾನು ಡಾಕ್ಟರ್ ಶಿಲ್ಪಾ ಹೆಚ್ ಇವತ್ತು ನಾವು ರೈತರ ಆದಾಯ ದ್ವಿಗುಣಗೊಳಿಸಲಿಕ್ಕೆ ಮಾರ್ಗಗಳೇನಿದೆ ಅನ್ನೋ ವಿಷಯವಾಗಿ ತಿಳ್ಕೊಳ್ಳೋಣ ಭಾರತ ಕೃಷಿ ಪ್ರಧಾನ ದೇಶ ರೈತ ಭಾರತದ ಬೆನ್ನೆಲುಬು ಭಾರತದಲ್ಲಿ ಕೃಷಿ ಕೇವಲ ವ್ಯಾಪಾರ ಆಗಿ ಉಳಿದಿಲ್ಲ ಬದಲಾಗಿ ಒಂದು ಸಂಸ್ಕೃತಿಯಾಗಿ ಬೆಳೆದು ಬಂದಿದೆ ನಮ್ಮ ದೇಶದ ಮೂಲ ಕಸುಬು ಕೃಷಿ ಆದಾಯದ ಮೂಲನೂ ಸಹ ಕೃಷಿನೇ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳು ಹುಟ್ಟೋದು ಸಹ ಕೃಷಿಯಿಂದನೇ ಇಷ್ಟೆಲ್ಲ ಇದ್ರೂ ಸಹ ರೈತರ ಆದಾಯ ಮಾತ್ರ ನಗಣ್ಯ ಅಂತ ಹೇಳ್ಬೋದು ನಮ್ಮ ದೇಶದ ಕೃಷಿಯಲ್ಲಿ ಹಲವಾರು ಬದಲಾವಣೆಗಳನ್ನ ನಾವು ಕಳೆದ 7 ದಶಕಗಳಲ್ಲಿ ಕಂಡಿದ್ದೇವೆ ಹಸಿರು ಕ್ರಾಂತಿ ಮಹತ್ತರ ಮೈಲುಗಲ್ಲು ಅಂತ ಹೇಳ್ಬೋದು ಹಸಿರು ಕ್ರಾಂತಿ ನಂತರ ಪ್ರತಿ ಎಕರೆ ಉತ್ಪಾದನೆ ಹೆಚ್ಚಾಯ್ತೆ ಹೊರತು ಕುಟುಂಬದ ಆದಾಯ ಮಾತ್ರ ಹಾಗೇನೆ ಇದೆ ಅಂತ ಹೇಳ್ಬೋದು ಆಹಾರ ಭದ್ರತೆಯನ್ನ ಸಾಧಿಸಿದಂತಹ ಭಾರತ ಆರ್ಥಿಕ ಭದ್ರತೆಯಲ್ಲಿ ಇನ್ನೂ ಸುಧಾರಣೆಯನ್ನ ಕಾಣಬೇಕಾಗಿದೆ ಸ್ವತಂತ್ರ ನಂತರ ಜನಸಂಖ್ಯೆ 5 ಪಟ್ಟು ಹೆಚ್ಚಾದರೆ ಧಾನ್ಯ ಉತ್ಪಾದನೆ 6 ಪಟ್ಟು ಹೆಚ್ಚಾಗಿದೆ ಈ ನಿಟ್ಟಿನಲ್ಲಿ ಹಸಿರು ಕ್ರಾಂತಿ ಏನ್ ಆಯ್ತಲ್ಲ ಅದು ಶ್ಲಾಘನೀಯನೇ ಅಂತ ಹೇಳಬಹುದು ಆಹಾರ ಪದಾರ್ಥಗಳಲ್ಲಿ ಭಾರತ ಸ್ವಾವಲಂಬನೆ ಹೊಂದಿದ್ರೂ ಸಹ ಕೃಷಿ ಉತ್ಪಾದನೆಯಲ್ಲಿ ಬ್ರೆಜಿಲ್ ಯುನೈಟೆಡ್ ಸ್ಟೇಟ್ಸ್ ಫ್ರಾನ್ಸ್ ಮತ್ತು ಇತರೆ ದೇಶಗಳಿಗಿಂತ ಕಡಿಮೆ ಇದೆ ಅಂತಾನೆ ಹೇಳ್ಬಹುದು ಇದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ ಕಡಿಮೆ ಸರಾಸರಿ ಭೂಮಿಯ ಪ್ರಮಾಣ ಆಧುನಿಕ ಕೃಷಿ ತಂತ್ರಜ್ಞಾನಗಳ ಬಳಕೆಯ ಕೊರತೆ ಹವಾಮಾನ ವೈಪರೀತ್ಯಗಳು ಹಣಕಾಸು ಮತ್ತು ಮಾರುಕಟ್ಟೆ ಸೌಲಭ್ಯಗಳಲ್ಲಿ ಕೊರತೆ ಇರೋದು ಇವೆಲ್ಲನೂ ನಾವು ಹೇಳಬೇಕಾಗತ್ತೆ ಈ ನಿಟ್ಟಿನಲ್ಲಿ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದಂತಹ ರೈತರ ಆದಾಯ ದ್ವಿಗುಣಗೊಳಿಸುವಿಕೆ ಇದು ರೈತರಲ್ಲಿ ಬಹಳ ಆಶಾಭಾವನೆಯನ್ನ ಮೂಡಿಸಿದಂತಹ ಯೋಜನೆ ಈ ನಿಟ್ಟಿನಲ್ಲಿ ರೈತರ ಆದಾಯ ದ್ವಿಗುಣಗೊಳಿಸಲಿಕ್ಕೆ 2022 ಗುರಿಯಾಗಿ ಇಟ್ಕೊಂಡಿದ್ರು. ಈ ಗುರಿಯನ್ನ ಸಾಧಿಸೋದು ಅಷ್ಟೇನು ಸುಲಭದ ಮಾತಲ್ಲ. ಆದ್ರೂ ಸಹ ಕೆಲವು ಮಾರ್ಗಗಳನ್ನ ಉಪಾಯಗಳನ್ನ ನಾವು ಎಲ್ಲರೂ ಅನುಸರಿಸಿದರೆ ಕಷ್ಟ ಅಂತೇನಿಲ್ಲ. ಅವು ಯಾವುದು ಅಂತ ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಅತಿ ಮುಖ್ಯವಾದಂಥದ್ದು. ಈಗಿರುವ ಬೆಳೆಗಳಲ್ಲಿ ಇರ್ತಕ್ಕಂತ ಉತ್ಪಾದಕತೆಯನ್ನ ಹೆಚ್ಚಿಸೋದು, ಕೃಷಿಯಲ್ಲಿನ ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕೋದು, ಅಂದ್ರೆ ರೈತರು ಎರ್ರಾಬೇರಿ ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತಾರೆ, ಅವುಗಳನ್ನ ನಿಯಂತ್ರಣ ಮಾಡೋದಕ್ಕೆ ಕಳೆನಾಶಕಗಳನ್ನ ಎರ್ರಾಬೇರಿಯಾಗಿ ಬಳಸ್ತಾ ಇದ್ದಾರೆ, ಅವುಗಳನ್ನ ಏನು ನಿಗದಿತ ಪ್ರಮಾಣದಲ್ಲಿ ಬಳಸೋದು ಒಂದು ಉಪಾಯ ಅಂತ ಹೇಳ್ಬೋದು. ಆಹಾರ ಬೆಳೆಗಳೊಂದಿಗೆ ವಾಣಿಜ್ಯ ಬೆಳೆಗಳನ್ನು ಸಹ ಬೆಳೆಯೋದನ್ನ ರೈತರು ರೂಢಿ ಮಾಡ್ಕೋಬೇಕಾಗಿದೆ. ಸಮಗ್ರ ಬೇಸಾಯ ಪದ್ಧತಿಯ ಅಳವಡಿಕೆಯನ್ನು ಸಹ ಇಲ್ಲಿ ನಮಗೆ ಸಹಾಯ ಮಾಡಬಲ್ಲದು. ನೈಸರ್ಗಿಕ ಸಂಪನ್ಮೂಲಗಳ ಸಮರ್ಪಕ ಬಳಕೆಯನ್ನ ನಾವು ಮಾಡ್ಕೋಬೇಕಾಗಿದೆ. ಹಾಗೇನೆ ಬಹು ಬೆಳೆ ಪದ್ಧತಿಯ ಅಳವಡಿಕೆಯನ್ನ, ಮಿಶ್ರ ಬೆಳೆ ಪದ್ಧತಿಯ ಅಳವಡಿಕೆಯನ್ನ ರೈತರು ಇತ್ತೀಚೆಗೆ ಬಹಳ ಕಡಿಮೆ ಮಾಡ್ತಾ ಇದ್ದಾರೆ. ಅದನ್ನ ಹೆಚ್ಚಿಗೆ ಮಾಡ್ಕೊಳ್ಳೋದ್ರಿಂದ ಆದಾಯ ಹೆಚ್ಚಿಗೆ ಮಾಡ್ಕೋಬಹುದು. ಹವಾಮಾನ ವೈಪರೀತ್ಯಗಳು ಏನೇನಾಗ್ತಾ ಇದೆ ಇತ್ತೀಚೆಗೆ, ಅವುಗಳಿಗೆ ಅನುಗುಣವಾಗಿ ಸೂಕ್ತವಾದಂತ ತಳಿ ಮತ್ತು ಬೆಳೆ ಪದ್ಧತಿಗಳ ಆಯ್ಕೆಯನ್ನ ಮಾಡ್ಕೊಳ್ಳೋದಿರ್ಬಹುದು, ಮಳೆ ನೀರು ಕೊಯ್ಲನ್ನ ಮಾಡೋದಿರ್ಬಹುದು, ಜೈವಿಕ ಇಂಧನದ ಉತ್ಪಾದನೆಯನ್ನ ಮಾಡುವಂತದ್ದಿರ್ಬಹುದು, ಇದೆಲ್ಲದರ ಜೊತೆಗೆ ಅತಿ ಮುಖ್ಯವಾಗಿ ದ್ವಿತೀಯ ಕೃಷಿಗೆ ಆದ್ಯತೆ ನೀಡೋದು. ಹಾಗಿದ್ರೆ ಏನಿದು ದ್ವಿತೀಯ ಕೃಷಿ? ಗ್ರಾಮೀಣ ಮಟ್ಟದಲ್ಲಿ ಗುಡಿ ಕೈಗಾರಿಕೆ ಅಂತ ನಾವೇನ್ ಹೇಳ್ತಿದ್ವಿ, ಆ ಚಟುವಟಿಕೆ ಸ್ಥಳೀಯ ಮತ್ತು ಸುತ್ತಮುತ್ತಲಿನ ರೈತರ ಆರ್ಥಿಕ ಮಟ್ಟ ಹೆಚ್ಚಿಸ್ಲಿಕ್ಕೆ ಸಹಾಯ ಮಾಡುತ್ತೆ. ಇದನ್ನ ನಾವು ಸೆಕೆಂಡರಿ ಅಗ್ರಿಕಲ್ಚರ್ ಅಥವಾ ದ್ವಿತೀಯ ಕೃಷಿ ಅಂತ ಅನ್ಬಹುದು. ಸ್ಥಳೀಯವಾಗಿ ಲಭ್ಯ ಇರತಕ್ಕಂತ ಮೂಲ ಹಾಗೂ ಕಚ್ಚಾ ವಸ್ತುಗಳನ್ನ ಮಾನವ ಶಕ್ತಿ ಕೌಶಲ್ಯಗಳಿಂದ, ಅವುಗಳ ಮಾನವ ಶಕ್ತಿಯನ್ನ ಸದುಪಯೋಗ ಪಡಿಸಿಕೊಂಡು ಆದಾಯ ಗಳಿಸುವಂತಹ ಹಾದಿನೇ ಸೆಕೆಂಡರಿ ಅಗ್ರಿಕಲ್ಚರ್ ಅಂತ ಹೇಳ್ಬಹುದು. ಇಲ್ಲಿ ಸ್ಥಳೀಯವಾಗಿ ಉತ್ಪಾದಿಸಲಾದಂತ ಕಚ್ಚಾ ವಸ್ತು ಗ್ರಾಮ ಮಟ್ಟದಲ್ಲಿ ಪ್ರಾಥಮಿಕ ಸಂಸ್ಕರಣೆಗೆ ಒಳಗಾಗಿದ್ರೆ ಆ ಕಚ್ಚಾ ವಸ್ತುವನ್ನ ಮೌಲ್ಯವರ್ಧನೆ ಮಾಡಲಿಕ್ಕೆ ನಾವು ಉದ್ಯಮ ಅಥವಾ ಯಾವುದೋ ಒಂದು ಕಂಪನಿ ಫ್ಯಾಕ್ಟರಿಗೆ ನಾವು ಪೂರೈಕೆ ಮಾಡಿ ಸಹ ಇಲ್ಲಿ ಆದಾಯನ ಗಳಿಸಬಹುದು. ಇದುವರೆಗೂ ಶಿಲ್ಪಾ ಹೆಚ್ ಅವರಿಂದ ರೈತರಿಗೆ ಸಲಹೆಯನ್ನು ಕೇಳಿದ್ರಿ. ಈಗ ಕೃಷಿ ಗೀತೆಗಳು. ಹಂಗಾಮಿಗೆ ಸೂಕ್ತವಾದ ತಳಿಯ ಬೆಳೆಯಿರಿ, ಹೆಚ್ಚು ಇಳುವರಿ ಹೆಚ್ಚು ಲಾಭ ಪಡೆಯಿರಿ. ಹಂಗಾಮಿಗೆ ಸೂಕ್ತವಾದ ತಳಿಯ ಬೆಳೆಯಿರಿ, ಹೆಚ್ಚು ಇಳುವರಿ ಹೆಚ್ಚು ಲಾಭ ಪಡೆಯಿರಿ, ಹೆಚ್ಚು ಲಾಭ ಪಡೆಯಿರಿ. ಮೊದಲ ಮುಂಗಾರಿಗೆ ಯಾವ ತಳಿಗಳು ಇದ್ದರೆ ಅವನು ಹೇಳು ನಾನು ಬೆಳೆಯಲು. ಮೊದಲ ಮುಂಗಾರಿಗೆ ಯಾವ ತಳಿಗಳು ಇದ್ದರೆ ಅವನು ಹೇಳು ನಾನು ಬೆಳೆಯಲು. ಸೂಕ್ತವಾದ ತಳಿಯ ಬೆಳೆಯಿರಿ, ಹೆಚ್ಚು ಇಳುವರಿ ಹೆಚ್ಚು ಲಾಭ ಪಡೆಯಿರಿ, ಹೆಚ್ಚು ಲಾಭ ಪಡೆಯಿರಿ. ಮುಂಗಾರು ಋತುವಿಗೆ ಯಾವ ತಳಿಗಳು ಇದ್ದರೆ ಅವನು ಹೇಳು ನಾನು ಬೆಳೆಯಲು. ಮುಂಗಾರು ಋತುವಿಗೆ ಯಾವ ತಳಿಗಳು ಇದ್ದರೆ ಅವನು ಹೇಳು ನಾನು ಬೆಳೆಯಲು. ಇಂಡಾ 5 PR 202

ಸಮೃದ್ಧಿ ತಂದಾದ ನೀರಿಸಿ ನೀ